ಕಾರ್ಯಕ್ರಮದಲ್ಲಿ ಇದೀಗ ಒಂದು ಜಾನಪದ ಗೀತೆ ಕೇಳಿ ಬರೋಣ. ಕಾಡೆಲ್ಲ ಗೋಳಂತೋ ಅಡವಿಲಿ ಈಶ್ವರನ ಹೊರಬೇಡಿ ಕೇಳಿದರು ಪಡೆದಷ್ಟು ಮಗಳೇ ತಿರಿದು ಹುಟ್ಟಿದ ಹೆಣ್ಣೆ ನೀ ಕೇಳು ಅಡವಿಲಿ ಅತ್ತರೆ ಕಾಡಲ್ಲ ಗೋಳಂತೋ ಅಡವಿಲಿ ಈಶ್ವರನ ಹೊರಬೇಡಿ ಕೇಳಿದರು ಪಡೆದಷ್ಟು ಮಗಳೇ ತಿರಿದು ಹುಟ್ಟಿದ ಹೆಣ್ಣೆ ನೀ ಕೇಳು ಅಡವಿಲಿ ಅತ್ತರೆ ಕಾಡಲ್ಲ ಗೋಳಂತೋ ಲೋಕಕ್ಕಿಲ್ಲದ ಮಗಳ ಯಾಕೆತ್ತ ತಾಯವ್ವ ಶೋಕದ ಬಾಳು ಹೆಣ್ಣು ಜನ್ಮ ಕಾಣವ ಹೇ